ಶ್ಯಾಮ್ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಝರ್ ಝರ್ ನದಿಯ ಸರ್ ಸರ್ ಚಲತಿ ಪವನ ಶುಭ ತೆರೆ ಮಾಸಂ ವಂದೇ ಮಾತರಂ. ಜಂಗಲ್ ಜಂಗಲ್ ಡಾಲಿ ಡಾಲಿ ಚಾಂದನಿ ಬರಸೇ ಸಪನೋ ವಾಲಿ ತೆರೆ ಚರಣೋ ಕಾ ಚುಂಬನ್ ಲೇ ಹಂ ಶೀತಲ ಮುಸ್ಕಾನ್ ತೇರಾ ಕರಂ ವಂದೇ ಮಾತರಂ ವಂದೇ ಮಾತರಂ. ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ.